ನಾಗಿಣಿಯಾಡಿತು ಕೋಗಿಲೆ ಕರೆದೀತು ಹೇಳಪ್ಪ ಮಾದಪ್ಪ ಬೆಳಗಾದು ಪರಗಿಣಿಯಾಡಿತು ಕೋಗಿಲೆ ಕರೆದೀತು ಹೇಳಪ್ಪ ಮಾದಪ್ಪ ಬೆಳಗಾದು ಮಂಜು ಹಿಂದೆ ಸರಿಯಿತು ಬೆಳ್ಳಿ ಮುಂದೆ ಬಂದಿತು ಮುದ್ದು ಮಗದ ಮಾದಪ್ಪ ಎದ್ದು ಬಾರಪ್ಪ ಮಂಜು ಹಿಂದೆ ಸರಿಯಿತು ಗಿಣಿಯಾಡೀತು ಕೋಗಿಲೆ ಕರೆದೀತು ಹೇಳಪ್ಪ ಮಾದಪ್ಪ ಬೆಳಗಾದು ಗಿಣಿಯಾಡೀತು ಕೋಗಿಲೆ ಕರೆದೀತು ಹೇಳಪ್ಪ ಮಾದಪ್ಪ ಬೆಳಗಾದು ನಿಂತವರು ಏಳು ಮಾದಪ್ಪ ಬೆಳಗಾದು ಚುಕ್ಕಿ ಹೊತ್ತು ಮಲಗಿತು ಹಕ್ಕಿ ಎದ್ದು ಹಾಡಿತು ನಿದ್ದೆ ಬಿಟ್ಟು ಬಾರಪ್ಪ ಮುದ್ದು ಮಗದ ಮಾದಪ್ಪ ಚುಕ್ಕಿ ಹೊತ್ತು ಮಲಗಿತು ಹಕ್ಕಿ ಎದ್ದು ಹಾಡಿತು ನಲಿದಾನು ಬಸವಣ್ಣ ಕುಯ್ದಾನು ಹೇಳಪ್ಪ ಮಾದಪ್ಪ ಬೆಳಗಾದು ನಾಯಗಾರ ಮಾದಪ್ಪ ಮೂಡಿಗಾರ ಕುಂಬಪ್ಪ ಎದ್ದು ಬಂದು ನಿನ್ನ ಮುದ್ದು ಮಗವ ತೋರಪ್ಪ ಆಡೀತು ಕೋಗಿಲೆ ಕರೆದೀತು ಹೇಳಪ್ಪ ಮಾದಪ್ಪ ಬೆಳಗಾದು ಕಾದವನೆ ಮಜ್ಜನ ಕೇಳೋ ಮಾದಪ್ಪ ಚುಕ್ಕಿ ಹೊತ್ತು ಮಲಗಿತು ಹಕ್ಕಿ ಎದ್ದು ಹಾಡಿತು ಇದ್ದೆ ಬಿಟ್ಟು ಬಾರಪ್ಪ ಮುದ್ದು ಮಗದ ಮಾದಪ್ಪ ಚುಕ್ಕಿ ಹೊತ್ತು ಮಲಗಿತು ಹಕ್ಕಿ ಎದ್ದು ಹಾಡಿತು ಕಣ್ಣಪ್ಪ ಬೆನ್ನಲ್ಲಿ ನಿಂತವನೆ ಹೇಳಪ್ಪ ಮಾದಪ್ಪ ಬೆಳಗಾದು ಮಾಯಗಾರ ಮಾದಪ್ಪ ಮೂಡಿಗಾರ ಕುಂಬಪ್ಪ ಎದ್ದು ಬಂದು ನಿನ್ನ ಮುದ್ದು ಮಗವ ತೋರಪ್ಪ ಗಿಣಿಯಾಡೀತು ಕೋಗಿಲೆ ಕರೆದೀತು ಹೇಳಪ್ಪ ಮಾದಪ್ಪ ಬೆಳಗಾದು ಪರಗಿಣಿಯಾಡೀತು ಕೋಗಿಲೆ ಕರೆದೀತು ಹೇಳಪ್ಪ ಮಾದಪ್ಪ ಬೆಳಗಾದು ಮಂಜು ಹಿಂದೆ ಸರಿಯಿತು ಬೆಳ್ಳಿ ಮುಂದೆ ಬಂದಿತು ಮುದ್ದು ಮಗದ ಮಾದಪ್ಪ ಎದ್ದು ಬಾರಪ್ಪ ಮಂಜು ಹಿಂದೆ ಸರಿಯಿತು ಮಂಜು ಹಿಂದೆ ಸರಿಯಿತು ಬೆಳ್ಳಿ ಮುಂದೆ ಬಂದಿತು ಮುದ್ದು ಮಗದ ಮಾದಪ್ಪ